ಅಂದ್ರ ನೀ ದೇವದಿ? ಅಲ್ಲ, ದೇವ ಅಲ್ಲ. ಮತ್ತ ದೇವಿ, ನೀನು ಸೇರಿದಂತೆ ಈ ಭರತ ಭೂಮಿಯ ಎಲ್ಲ ಜೀವರಾಶಿಗಳನ್ನು ಸಲಹುತ್ತಿರುವ ಗಂಗಾದೇವಿ. ನನಗ ಕನಸೇನಾದ್ರು ಬಿದ್ದದೇನ? ಏನು ಹುಚ್ಚಿಗೆ ಹಿಡಿದದೋ ನನಗ? ಹುಚ್ಚು ಹಿಡಿದಿರುವುದು ನಿನಗಲ್ಲ ಮಾನವ, ನನಗೆ ನನಗೆ ಹುಚ್ಚು ಹಿಡಿದಿದೆ. ಹೊಟ್ಟಿ ಭಾರ ಆಗತ್ತದ. ಮೊದ್ಲ ನನ್ನ ಕೆಲಸ ಮುಗಿಸ್ತೀನಿ, ಮುಂಜಾನೆ ಯಾರ ಮುಖ ನೋಡಿಯದ್ಯೋ ಯಾರಿಗೆ ಗೊತ್ತು. ಮಾನವ, ನೀನೇನು ನಿನ್ನ ಹೊಟ್ಟೆಯ ಬಾಧೆಯನ್ನು ತೀರಿಸಿಕೊಂಡು ನನ್ನನ್ನು ಮತ್ತೆ ಮಲಿನ ಮಾಡಿ ಹೋಗುತ್ತೀಯ? ಆದರೆ ಆದರೆ ನನ್ನ ಭಯಂಕರ ಉದರಿ ಶೂಲೆಯನ್ನು ಕೇಳುವವರಾರು? ಆ ಬ್ರಹ್ಮ ವಿಷ್ಣು ಕೂಡ ನನ್ನನ್ನು ಮರೆತು ಬಿಟ್ಟರು. ನೀ ಖರೇನೇ ಗಂಗಾದೇವಿ ಇದೀ? ಹೌದು, ಗಂಗಾದೇವಿ, ಭೀಮರಥಿ, ಕೃಷ್ಣೆ, ಗೋದಾವರಿ ಎಲ್ಲ ನಾನೇ. ಹೆಚ್ಚು ಕಡಿಮೆ ಮುಕ್ಕಾಲು ಶತಮಾನದಿಂದ ನೀವು ಮಾನವರು ನನ್ನ ಮೇಲೆ ಎಸಗುತ್ತಿರುವ ದೌರ್ಜನ್ಯಗಳನ್ನು ಸಹಿಸುತ್ತಲೇ ಬಂದಿದ್ದೇನೆ. ಇಲ್ಲಿಯ ತನಕ ನನ್ನದು ಕೇವಲ ಮೂಕ ರೋದನವಾಗುತ್ತಿತ್ತೇ ಹೊರತಾಗಿ ನನ್ನ ಮಾತು ಯಾರಿಗೂ ಕೇಳುತ್ತಲೇ ಇರಲಿಲ್ಲ. ಈಗ ಈಗ ಕೇಳಬಲ್ಲ ನೀನೊಬ್ಬ ಸಿಕ್ಕೆ. ದಿನ ದಿನವೂ ಸಾವಿಗೆ ಸಮೀಪವಾಗುತ್ತಿರುವ ನನ್ನನ್ನು ಉಳಿಸಿಕೊಳ್ಳುವಲ್ಲಿ ನನಗೆ ಸಹಕರಿಸು ಮಾನವ. ನಾವಬ್ಬಾವ ನಿನಗೇನು ಸಹಾಯ ಮಾಡ್ತೀನಿ? ನೀ ಹೇಳುವುದು ನನಗೆ ಒಟ್ಟ ಏನು ಅರ್ಥನೇ ಆಗುವಂತೆ. ಸುಮಾರು ಎಷ್ಟು ವರ್ಷಗಳಿಂದ ನನ್ನನ್ನು ನೀನು ನೋಡುತ್ತಿರುವೆ? 20-30 ವರ್ಷ ಇರಬಹುದು. ತಿಳುವಳಿಕೆ ಬಂದಾಗಿಂದ ನಿನ್ನ ಕಡೆ ಬಂದು ದೋಸ್ತರ ಜೋಡಿ ಈಶಾಡ್ತಿದ್ದೆ, ಎತ್ತು ಎಮ್ಮಿಗಳ ಮೈ ತೊಳಿತಿದ್ದೆ. ನಮ್ಮವ್ವ ಮತ್ತು ಊರಿನ ಹೆಣ್ಮಕ್ಳು ಬಟ್ಟಿ ಒಗೆಯಕ್ಕೆ ಇಲ್ಲೇ ಬರ್ತಿದ್ರು. ಇಲ್ಲಿಯವರೆಗೆ ನೀನು ಎಂದೂ ನನ್ನನ್ನು ಸರಿಯಾಗಿ ಗಮನಿಸಿಲ್ಲವೇ ಮಾನವ? ಒಮ್ಮೊಮ್ಮೆ ನನ್ನ ಒಡಲು ಬಿರಿದಷ್ಟು ತುಂಬಿಕೊಂಡು ಹರಿದದ್ದಾಗಲಿ, ಮಳೆಯೇ ಇಲ್ಲದಾಗ ಆಗಾಗ ಸೊರಗಿ ಹೋಗಿದ್ದಾಗಲಿ ನೋಡಿಲ್ಲವೇ? ಯಾಕೆ ನೋಡಿಲ್ಲ? ನಿನ್ನಲ್ಲಿ ಪ್ರವಾಹವು ಕೇರಿ ನಮ್ಮ ಊರನ್ನೆಲ್ಲ ಮುಳುಗಿಸಿ ನೂರಾರು ಜನರನ್ನ ದನಕರಗಳನ್ನ ಬಲಿ ತಗೊಂಡಿ. ಕೆಲವು ವರ್ಷ ಕುಡಿಯಾಕ ನೀರಿರಲಾರದೆ ನಾವು ಎಷ್ಟು ಕಷ್ಟಪಟ್ಟೆವು ಗೊತ್ತಾ? ಇದಕ್ಕೆಲ್ಲ ಕಾರಣ ನಿನ್ನಂಥ ಮಾನವರು, ಪಾಪಾತ್ಮರು. ನಾನಲ್ಲ, ನಾನು ಜೀವದಾಯಿನಿ. ಇಡೀ ಪೃಥ್ವಿಯಲ್ಲಿನ ಪಾಪವನ್ನು ತೊಳೆದು ನಿಮ್ಮೆಲ್ಲರ ಬಾಳನ್ನು ಹಸನು ಮಾಡಲು ಬಂದವಳು ನಾನು. ಸಕಲ ಚರಾಚರಗಳಲ್ಲಿ ಚೈತನ್ಯ ತುಂಬಿ ಪೃಥ್ವಿ ಫಲದಾಯಕವಾಗಿರಲು ಶ್ರಮಿಸುತ್ತಿರುವವಳು ನಾನು. ಆದರೆ ನೀವೋ ನಿಮ್ಮ ಆಜನ್ಮ ಸ್ವಾರ್ಥ ದುರಾಸೆಗಳ ಫಲವಾದ ಪಾತಕ ಕೃತ್ಯಗಳನ್ನು ನನ್ನಲ್ಲಿ ತೊಳೆದು ನನ್ನನ್ನು ರೋಗಗ್ರಸ್ತಳನ್ನಾಗಿ ಮಾಡಿ ಇನ್ನೇನು ಉಸಿರುಗಟ್ಟಿ ಸತ್ತು ಹೋಗುವುದೊಂದೇ ಬಾಕಿ ಇಟ್ಟಿದ್ದೀರಿ. ಒಂದು ವೇಳೆ ನಾನು ತೀರಿ ಹೋದರೆ ನೀವೆಲ್ಲ ಬದುಕುತ್ತೀರಾ? ಸ್ವಲ್ಪ ಯೋಚಿಸು ಮಾನವ. ನಿನ್ನ ಕೆಲಸ ನಮ್ಮನ್ನು ಉಳಿಸಿ ಬೆಳೆಸುವುದೇ ಅಲ್ಲೇನು? ನಮ್ಮ ಪಾಪಗಳನ್ನು ತೊಳೆಯುವುದೇ ಅಲ್ಲೇನು? ಹೌದು, ನಿಜ. ಆದರೆ ನನ್ನ ಬಗ್ಗೆ ನಿನಗೆ ಸರಿಯಾಗಿ ಅರ್ಥವಾಗಿಲ್ಲ. ನನಗೆ ಈ ಭರತ ಖಂಡಕ್ಕೆ ಹೋಗು ಎಂದು ಆಜ್ಞೆ ಮಾಡಿದ ಆ ವಿಷ್ಣು ಕೂಡ ನಿಮ್ಮನ್ನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. ನಿನಗೆ ಸ್ವಲ್ಪ ಸಮಯವಿದ್ದರೆ ನಾನು ಕೆಲವು ವಿಷಯ ಹೇಳುತ್ತೇನೆ, ಕೇಳು. ಆದರೆ ಮುಂದಿನ ನಿರ್ಧಾರ ನಿನಗೆ ಬಿಟ್ಟದ್ದು. ಹೇಳು ಗಂಗಮ್ಮ. ನಿನ್ನ ತೊಳಲಾಟ ಕೇಳಿ ನನಗೂ ಯಾಕೋ ಹೊಟ್ಟ್ಯಾಗ ಬಹಳ ತಳಮಳ ಅನಿಸಾಕತ್ತವ. ಮಾನವ, ನಿನಗೆ ಭಗೀರಥ ಗೊತ್ತಲ್ಲ? ಹ್ಮ್, ಗೊತ್ತು. ಆತ ನನಗಾಗಿ ಅಘೋರ ತಪಸ್ಸು ಮಾಡಿದ. ಭಗೀರಥನ ತಪಸ್ಸಿಗೆ ನಾನು ಕರಗಲೇಬೇಕಾಗಿದೆ. ನಾನು ಅವನ ಬಳಿಗೆ ಹೋದೆ. ಭಕ್ತ ಶ್ರೇಷ್ಠ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಏನು ನಿನ್ನ ಕೋರಿಕೆ? ಧನ್ಯನಾದೆ ಮಾತೆ, ಧನ್ಯನಾದೆ. ತಾಯಿ, ನನ್ನ ಪೂರ್ವಜರಿಗೆ ಮೋಕ್ಷವನ್ನು ಕರುಣಿಸುವುದು, ಮಾನವರ ಪಾಪವನ್ನು ತೊಳೆದು ಜೀವನ್ಮರಣಗಳ ಚಕ್ರದಿಂದ ಅವರಿಗೆ ಬಿಡುಗಡೆ ನೀಡುವುದು ನಿನ್ನಿಂದ ಮಾತ್ರ ಸಾಧ್ಯ ತಾಯಿ. ಅದಕ್ಕಾಗಿ ದಯಮಾಡಿ ಧರೆಗೆ ಇಳಿದು ಬಾ ತಾಯಿ. ಇಳಿದು ಬಾ ತಾಯಿ, ಇಳಿದು ಬಾ. ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿಬಾ. ದೇವ ದೇವರನ್ನು ಕಣಿಸಿ ಬಾ, ದಿಗ್ದಿಗಂತದಲ್ಲಿ ಹಣಿಸಿ ಬಾ, ಚರಾಚರಗಳಿಗೆ ಕುಣಿಸಿ ಬಾ. ಆಗಲಿ, ಬರುತ್ತೇನೆ. ಆದರೆ ದೇವಲೋಕದಿಂದ ಭೂಲೋಕಕ್ಕೆ ನಾನು ಧುಮ್ಮಿಕ್ಕಿದರೆ ಭೂಲೋಕ ನನ್ನ ಅಪಾರವಾದ ಬಲವನ್ನು ತಡೆದುಕೊಳ್ಳದೆ ನಡುಗಿ ಹೋಗುತ್ತದೆ. ನನ್ನ ಸ್ಫೋಟಕ ಶಕ್ತಿಯನ್ನು ತಡೆದು ನಿಲ್ಲಿಸಲು ಶಿವನೊಬ್ಬನೇ ಸಮರ್ಥನು. ಆ ರುದ್ರನೊಪ್ಪಿದರೆ ನನ್ನ ಅಭ್ಯಂತರವೇನಿಲ್ಲ. ಆಯಿತು ತಾಯಿ, ಶಿವನನ್ನು ಮೆಚ್ಚಿಸುತ್ತೇನೆ. ಆದರೆ ನೀನು ಮಾತ್ರ ನಿನ್ನ ವಚನವನ್ನು ಪಾಲಿಸಬೇಕು. ನಿನಗೆ ಕೊಡಮಡುವೆ, ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆದೆ? ಸುರಿದು ಬಾ, ಕಗ್ಗ ತೊರೆದು ಬಾ, ಬಯಲ ಜರೆದು ಬಾ, ನೆಲದಿ ಹರಿದು ಬಾ. ಬಾರೆ ಬಾ ತಾಗಿ, ಇಳಿದು ಬಾ. ತಥಾಶ್ರೀ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ. ಭಗೀರಥ ತನ್ನ ಪ್ರಯತ್ನವನ್ನು ಮುಂದುವರಿಸಿ ಶಿವನನ್ನು ಒಲಿಸಿಕೊಂಡು ನನ್ನನ್ನು ಬಂಧಿಸಿ ಬಿಡುಗಡೆ ಮಾಡಲು ಕೇಳಿಕೊಂಡ. ಶಿವ ಒಪ್ಪಿದ್ದೇ ತಡ ನನಗೆ ಚಿಂತೆ ಆರಂಭವಾಯಿತು. ನನಗೆ ಭೂಲೋಕಕ್ಕೆ ಬರಲು ನಿಜವಾಗಿಯೂ ಮನಸ್ಸಿರಲಿಲ್ಲ. ಏಕೆಂದರೆ ಮಾನವರ ಬಗ್ಗೆ ನನಗೆ ಸದಭಿಪ್ರಾಯವಿರಲಿಲ್ಲ. ಅವರು ಪಾಪಾತ್ಮರು. ಅವರು ತಮ್ಮ ಪಾಪಗಳನ್ನು ತೊಳೆದುಕೊಂಡು ನನ್ನನ್ನು ಮಲಿನಗೊಳಿಸುತ್ತಾರೆ ಎಂಬುದನ್ನು ನಾನು ಅರಿತಿದ್ದೆ. ಆದ್ದರಿಂದ ಈ ಇಕ್ಕಟ್ಟಿನಿಂದ ಪಾರು ಮಾಡಲು ನಾನು ವಿಷ್ಣುವಿನ ಮೊರೆ ಹೋದೆ. ದೇವ, ನಿನ್ನ ಪಾದಗಳಿಗೆ ನಮೋನ್ನಮಃ. ಗಂಗಾ, ನನಗೆ ವಿಷಯವೆಲ್ಲ ಗೊತ್ತು. ನೀನು ಭೂಲೋಕಕ್ಕೆ ಹೋದರೆ ಮಾನವರನ್ನೊಳಗೊಂಡು ಎಲ್ಲರ ಬಾಳು ಹಸನಾಗುತ್ತದೆ. ಭೂಮಿಯ ಸಕಲ ಜೀವರಾಶಿಗಳಿಗೂ ನೀನು ಬೇಕೇ ಬೇಕು. ಅದು ನನಗೆ ಗೊತ್ತು ದೇವ. ಎಲ್ಲ ಜೀವರಾಶಿಗಳ ಬಗ್ಗೆ ನನಗೆ ಕರುಣೆ ಇದೆ, ನಂಬಿಕೆ ಇದೆ. ಆದರೆ ಮಾನವನ ಬಗ್ಗೆ ಮಾತ್ರ ಏನೂ ಹೇಳಲಾರೆ. ಆತ ದುರಾತ್ಮ, ಪಾಪಾತ್ಮ. ಹೊನ್ನು ಹೆಣ್ಣು ಮಣ್ಣಿಗಾಗಿ ಏನನ್ನು ಮಾಡಲೂ ಹೇಸದ ಅವನು ನನ್ನನ್ನು ಅಪವಿತ್ರಗೊಳಿಸಲಾರನೆ? ಸ್ಫಟಿಕದ ಮಣಿಯಂತೆ ಶುದ್ಧವಾಗಿರುವ ನನ್ನನ್ನು ತನ್ನ ದುರ್ವ್ಯವಹಾರಗಳಿಂದ ಮಲಿನಗೊಳಿಸಲಿಕ್ಕಿಲ್ಲವೇ? ಬೇಡ ದೇವ, ನನ್ನನ್ನು ಭೂಲೋಕಕ್ಕೆ ಹೋಗೆಂದು ಆಗ್ರಹಿಸಬೇಡ. ಮಾನವರ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಸರಳವಾಗಿ ಆಮಿಷಗಳಿಗೆ ಒಳಗಾಗಿ ತಪ್ಪು ಮಾಡುತ್ತಾರೆ. ತಮ್ಮ ಲಾಭಕ್ಕಾಗಿ ಅವರು ಯಾರ ಬಲಿಯನ್ನೂ ಕೂಡ ಕೊಡಬಲ್ಲರು. ಆದರೆ ನಿನ್ನಲ್ಲಿನ ಶ್ರದ್ಧೆ ಭಕ್ತಿಗಳಿಂದಾಗಿ ಅವರ ದುಷ್ಕೃತ್ಯಗಳು ಸ್ವಲ್ಪ ಕಡಿಮೆಯಾದರೂ ಆಗಬಹುದು. ದೇವ, ಅವರ ಶ್ರದ್ಧೆ ಭಕ್ತಿಗಳೇ ನನಗೆ ಉರುಳಾದರೆ? ಗಂಗಾ, ನಿನ್ನ ಒಡಲಲ್ಲಿ ಮಹಾಶಕ್ತಿ ಇದೆ. ನಿನ್ನನ್ನು ನೀನೇ ಶುದ್ಧೀಕರಿಸಿಕೊಳ್ಳಬಲ್ಲ ವಿಶೇಷ ಗುಣ ನಿನ್ನಲ್ಲಿದೆ. ಅಲ್ಲದೆ ಜಗದ ವ್ಯಾಪಾರ ನಡೆಯಲು, ಸುಗಮವಾಗಿ ಸಾಗಲು ನೀನು ಭೂಮಿಯಲ್ಲಿ ಅವತರಿಸುವುದು ಅಗತ್ಯವಾಗಿದೆ. ಮನುಷ್ಯರ ಕೃತ್ಯಾಕೃತ್ಯಗಳ ಬಗ್ಗೆ ಯೋಚಿಸಬೇಡ. ಮನುಷ್ಯರು ಮನುಷ್ಯರೇ. ಅವರ ಪಾಪಹರಣ ಮಾಡುವ ಪುಣ್ಯದ ಕಾರ್ಯ ಮಾತ್ರ ನಿನ್ನದೆಂದು ತಿಳಿ. ಗುಣದೋಷ ಎಣಿಸಲು ಕಾರಣವಲ್ಲ, ಗುಣದೋಷ ಎಣಿಸಲು ಕಾರಣವಲ್ಲ. ಸೃಷ್ಟಿ ಪಾವನ ಮಾಡಲು ಇಳಿ ನೀ ಹೋಗು, ಸೃಷ್ಟಿ ಪಾವನ ಮಾಡಲು ಇಳಿ ನೀ ಹೋಗು. ವಿಷ್ಣುವಿನ ಮನವಿಯಂತೆ ಮೊದಲೇ ನಿರ್ಧರಿಸಿದ್ದಂತೆ ಕೈಲಾಸ ಪರ್ವತದ ಹಿಮವನ್ನು ಒಡೆದು ನಾನು ಎದ್ದು ಬಂದೆ. ಸ್ಫಟಿಕ ಶುದ್ಧ ಹಿಮರಾಶಿ ನನ್ನೊಂದಿಗೆ ಕರಗಿ ಭರತ ಖಂಡದ ಆರ್ಯಾವರ್ತವನ್ನೆಲ್ಲ ಆವರಿಸಿತೊಡಗಿದಂತೆ ನನ್ನ ಮನ ಉಲ್ಲಾಸದಿಂದ ತೆನೆದಾಡತೊಡಗಿತು. ಹಿಮವತ್ ಪರ್ವತಗಳ ಸಂದಡಿಯಿಂದಾಗಿ ಕಿರುಧಾರೆಯಾಗಿ ಹೊರಬಂದ ನಾನು ಆರ್ಯಾವರ್ತದ ಬಯಲಿಗೆ ಬಂದು ವಿಶಾಲವಾಗಿ ಮೈಚಾಚಿಕೊಂಡೆ. ಒಮ್ಮೆ ರಭಸ, ಮತ್ತೊಮ್ಮೆ ನಿಶ್ಚಲ ಶಾಂತ ನಡಿಗೆ, ಮಗದೊಮ್ಮೆ ಬೆಟ್ಟಗಳ ಮೇಲಿಂದ ಜಿಗಿದು ಭೋರ್ಗರೆದು ಅರ್ಭಟಿಸುವ ನನ್ನ ವೈಭವದಿಂದ ಪೃಥ್ವಿಯೆಲ್ಲ ಹಸಿರಾಯಿತು. ಪಂಚಭೂತಗಳಲ್ಲಿ ಅಡಗಿದ್ದ ಎಲ್ಲ ಜೀವಿಗಳು ಪ್ರಾಣಸಿಂಚನವಾದಂತಾಗಿ ಚೈತನ್ಯಶೀಲವಾದವು. ಪೃಥ್ವಿಯ ತಂಪಾದ ವಾತಾವರಣದಲ್ಲಿ ಸೂರ್ಯದೇವನ ಎಳೆಬಿಸಿಲ ಕಿರಣಗಳು ನನ್ನ ತೆರೆಗಳ ಮೇಲೆ ಓಲಾಡಿ ನರ್ತಿಸುತ್ತಿದ್ದರೆ ಪರಿಶುದ್ಧ ಜಲದಿಂದ ತುಂಬಿಕೊಂಡಿದ್ದ ನಾನು ದರ್ಪಣದಂತೆ ಬಿಸಿಲ ಕಿರಣಗಳನ್ನು ವಿಭಜಿಸಿ ಕಾಮನಬಿಲ್ಲಿನ ರಂಗುಗಳನ್ನು ಪರಸೂಸುತ್ತಿದ್ದರೆ ಮಾನವರು ಬೆರಗು ಗಣ್ಣುಗಳಿಂದ ನನ್ನ ಚೆಲುವನ್ನು ನೋಡಿ ಆನಂದಿಸತೊಡಗಿದರು. ನಿಧಾನವಾಗಿ ಅವರ ಬಾಳಲ್ಲಿ ನಾನು ಸಮ್ಮಿಳಿತಳಾದೆ. ನನ್ನ ಅಮೃತ ಸಿಂಚನದಿಂದ ಫಲಿಸತೊಡಗಿದ ಅವರ ಬಾಳಿನಲ್ಲಿ ನಾನು ಅವರಿಗೆ ಮಾತೆಯಾದೆ, ದೇವತೆಯಾದೆ. ನನ್ನನ್ನು ಮಾನವರು ಪೂಜಿಸತೊಡಗಿದರು. ನನ್ನನ್ನು ಕೇಂದ್ರವಾಗಿಟ್ಟುಕೊಂಡೇ ಹಬ್ಬಗಳನ್ನು ಆಚರಿಸತೊಡಗಿದರು. ಸಾಧು ಸಂತರು ನನ್ನ ಸ್ತುತಿ ಸ್ತೋತ್ರಗಳನ್ನೇ ಪಠಿಸತೊಡಗಿದರು. ಭರತಖಂಡದ ಸಕಲ ಚರಾಚರಗಳ ಬಾಳು ನನ್ನ ಸುತ್ತಲೇ ಪರಿಭ್ರಮಿಸತೊಡಗಿತು. ಮಾನವರ ಮುಖಗಳಲ್ಲಿ ನಗೆ, ಮಂದಹಾಸ, ಆನಂದ, ಉತ್ಸಾಹಗಳು ನಲಿದಾಡತೊಡಗಿದುದನ್ನು ನೋಡಿ ನಾನು ಭೂಮಿಗೆ ಬಂದುದು ಸಾರ್ಥಕವಾಯಿತು ಎಂದೆನಿಸತೊಡಗಿತು. ಅದೇ ಕಾರಣವಾಗಿ ಹಿಮಾಲಯದ ಹಿಮಸಿರಿಯನ್ನೆಲ್ಲ ಸೆಳೆದುಕೊಂಡು ನಿರಂತರ ಜಲಧಾರೆಯನ್ನೊಳಗೊಂಡು ಪ್ರವಹಿಸತೊಡಗಿದೆ. ಸಾವಿರಾರು ಮೈಲಿ ನಡೆದು ಓಡಿ ಧುಮ್ಮಿಕ್ಕಿ ನಿರಾಯಾಸವಾಗಿ ಸಾಗರ ರಾಜನನ್ನು ಸೇರುವ ತನಕದ ನನ್ನ ಪಯಣ ನಿಜವಾಗಿಯೂ ಸ್ವರ್ಗಲೋಕದ ಸಂಗೀತದ ಸವಿಯೋಗರು ಉಂಡಂತೆ ಭಾಸವಾಗುತ್ತಿತ್ತು. ಸಾಧು ಸಂತರ ಓಂಕಾರ ಪಠಣಗಳು, ಗುಡಿಗುಂಡಾರಗಳ ಘಂಟಾ ನಿನಾದಗಳು, ಮಂಗಳಾರತಿಯ ಸಮಯದಲ್ಲಿ ಮಾನವರ ಕಂಠಸಿರಿಯಿಂದ ಹೊರಹೊಮ್ಮುತ್ತಿದ್ದ ನನ್ನ ಸ್ತುತಿಗಳಿಂದಾಗಿ ಆಹಾ, ಭೂಮಿಯ ಮೇಲೆಯೇ ಸ್ವರ್ಗವಿದೆ ಎಂದು ನನಗೆ ಅನಿಸತೊಡಗಿತು. ಅದಕ್ಕೂ ಆಚೆ ಮತ್ತೊಂದು ಸ್ವರ್ಗವಿದೆ ಎಂದು ಗೊತ್ತಾಗಿದ್ದು ಸಾಗರರಾಯನ ಕಲ್ಪನೆ ಮೂಡಿದಾಗಲೇ. ಇನ್ನೇನು, ಅವನಲ್ಲಿ ಬೆರೆತು ಹೋಗುತ್ತೇನೆ ಎನ್ನುವ ಸಮಯ ಬಂದಾಗ ರೋಮಾಂಚನದ ಕೋಲ್ಮಿಂಚು ಟಿಸಿಲುಗಳಾಗಿ ಒಡೆದಂತೆ ನಾನೂ ಒಡೆದು ಹೋಗಿ ನನ್ನ ಇಡೀ ಶರೀರವೆಲ್ಲ ಅನೇಕಾನೇಕ ಬಾಹುಗಳಾಗಿ ಬೆಳೆದು ಸಮುದ್ರ ರಾಜನನ್ನು ಬಿಡದಂತೆ ತಬ್ಬಿಕೊಂಡೆ. ನನ್ನ ಆಗಮನದಿಂದ ತನ್ನ ಬಾಳು ಭವ್ಯವಾಯಿತು ಎಂದು ಆತ ಉಸುರಿದ. ನನಗೇ ಗೊತ್ತಿಲ್ಲದಂತೆ ಭೂಮಿಯಿಂದ ನಾನು ತಂದಿದ್ದ ಸಿಹಿ ಜಲ ಅನೇಕಾನೇಕ ಲವಣಗಳಿಂದ ಸಾಗರವಾಸಿ ಜೀವಿಗಳ ಪಾಲಿಗೆ ಉಸಿರಾಯಿತು ಎಂದ. ಭೂಮಿಯ ಬಾಳನ್ನು ಚಿಗುರಿಸಿದ ಸಮುದ್ರದ ಜೀವಿಗಳ ಬದುಕಿಗೆ ಜೀವ ಜಲ ಸಿಂಚನಗೈದ ಹೆಮ್ಮೆ ಎರಡನ್ನೂ ನಾನು ಏಕಕಾಲಕ್ಕೆ ಅನುಭವಿಸಿದೆ. ಹಾಗಾಗಿ ಅಂದೇ ನಾನು ಪೃಥ್ವಿಯೇ ನನ್ನ ಕರ್ಮಕ್ಷೇತ್ರ ಎಂದು ನಿರ್ಧರಿಸಿದೆ. ಅಂದಿನಿಂದ ಆರಂಭವಾದ ನನ್ನ ಈ ಪ್ರಯಾಣ ಕಳೆದ ಮುಕ್ಕಾಲು ಶತಮಾನದವರೆಗೂ ಹೆಚ್ಚು ಕಡಿಮೆ ನಿರಾತಂಕವಾಗಿಯೇ ಸಾಗಿ ಬಂದಿತ್ತು. ಆದರೆ ಓಹ್ ತಾಯಿ, ನಿನ್ನ ಮಧುರ ಸ್ಮೃತಿಯನ್ನ ಕೇಳ್ತಾ ಕೇಳ್ತಾ ಮೈ ಮರೆತು ಬಿಟ್ಟಿದ್ದೆ ನೋಡು. ಮುಂದಿಂದು ಏನಾಯ್ತು ಹೇಳಲ್ಲ, ಯಾಕೆ ನಿಂತಿ? ದುರಂತ, ನಾನು ಯಾವುದು ಆಗಬಾರದು ಎಂದೆಣಿಸಿದ್ದೇನೋ ಅದೇ ಆಯಿತು. ಅಂದ್ರ ನನ್ನ ಅಮೃತವನ್ನುಂಡ ಮಾನವ ಸಂತತಿ ದಿನೇ ದಿನೇ ವೃದ್ಧಿಯಾಗತೊಡಗಿತು. ನನಗೆ ಊಡುತ್ತಿದ್ದ ಅರಣ್ಯಗಳು ನಾಶವಾಗಿ ಅಲ್ಲಿ ನಗರ ಪಟ್ಟಣಗಳು ಬೆಳೆದವು. ಜಲದ ಅವಶ್ಯಕತೆ ತೀವ್ರವಾಯಿತು. ಅದಕ್ಕಾಗಿ ಆಣೆಕಟ್ಟುಗಳನ್ನು ಕಟ್ಟಿ ನನ್ನನ್ನು ಬಂಧಿಸಿ ನನ್ನ ಹರಿವನ್ನು ನಿಲ್ಲಿಸಿದಿರಿ. ನಿಮ್ಮ ಅಗತ್ಯಗಳು ಹೆಚ್ಚಾಗುತ್ತಲೇ ಹೋದವು. ಮಾನವನಲ್ಲಿ ಸಂಪತ್ತು ಗಳಿಸಬೇಕು, ವೈಭವೋಪೇತ ಜೀವನ ನಡೆಸಬೇಕು ಎಂಬ ದುರಾಸೆ ಹೆಚ್ಚಾಗಿ ಉದ್ಯಮಗಳು ಶುರುವಾದವು. ನಿಮ್ಮ ನಗರ ಪಟ್ಟಣಗಳ ಹೊಲಸೆಲ್ಲ ನೇರವಾಗಿ ನನ್ನ ಒಡಲನ್ನು ತುಂಬತೊಡಗಿತು. ಇದೂ ಸಾಲದೆಂಬಂತೆ ವಿವಿಧ ಉದ್ಯಮಗಳ ತ್ಯಾಜ್ಯಗಳಿಗೆ ನಾನೇ ಉಗ್ರಾಣವಾದೆ. ನನ್ನದೆಂಥ ದುರ್ದೈವ! ದೇವತೆ ಎನಿಸಿಕೊಂಡ ನಾನು ಮಾನವನಿಗೆ ವ್ಯಾಪಾರದ ಸರಕಾದೆ. ನನ್ನ ಪೂಜೆ ಕೇವಲ ವ್ಯಾಪಾರವಾಯಿತು. ನನ್ನ ಜಲ ಮುಕ್ತಿ ಸ್ವರೂಪ ಎಂಬುದು ಕೇವಲ ವ್ಯವಹಾರವಾಯಿತು. ಮಾನವನ ಪೂರ್ವಜರಿಗೆ ಮುಕ್ತಿ ಕರುಣಿಸಲು ಬಂದ ನನ್ನಲ್ಲೇ ತನ್ನದೇ ತಂದೆ ತಾಯಿ ಅಜ್ಜಂದಿರ ಹೆಣಗಳನ್ನು ಎಸೆದು ನಿರುಮ್ಮಳವಾಗತೊಡಗಿದ್ದಾನಲ್ಲ, ಇದೆಂಥ ದ್ರೋಹ! ಹೋಗಲಿ, ಇಷ್ಟಾದರೂ ಸಹಿಸಿಕೊಂಡೆ. ಆದರೆ ಮತ್ತೆ ಮಾನವ ಮಾಡಿದ್ದೇನು? ನನ್ನ ಪಾತ್ರವನ್ನೇ ಆಕ್ರಮಿಸಿ ಕಟ್ಟಡಗಳನ್ನು ಕಟ್ಟುವುದೇ? ನನ್ನ ಸುಗಮ ಹರಿವಿನ ದಾರಿಯೇ ದುರ್ಗಮವಾಯಿತಲ್ಲ. ಎಷ್ಟೋ ವರ್ಷ ಸಾಗರ ರಾಜನನ್ನು ತಲುಪುವುದೇ ದುಸ್ಸಾಧ್ಯವಾಯಿತಲ್ಲ ಎಂಬ ನನ್ನ ಮೂಕ ರೋದನವನ್ನು ಕೇಳಿದನೇ ಮನುಷ್ಯ? ಇಲ್ಲ, ನನ್ನ ಮಡಿಲಿನಲ್ಲಿ ಆನಂದವಾಗಿದ್ದ ಮತ್ಸ್ಯ ಮಕರ ಮುಂತಾದ ಜೀವಿ ಸಸ್ಯಗಳ ನಿರ್ನಾಮಕ್ಕೆ ಮುಂದಾಗಿದ್ದಾನೆ. ನನ್ನನ್ನು ತನ್ನೊಬ್ಬನ ಸೊತ್ತೆಂಬ ಭ್ರಮೆಯಲ್ಲಿರುವ ಮನುಷ್ಯನಿಗೆ ಪ್ರವಾಹ ಬರಗಳ ರೂಪದಲ್ಲಿ ಬುದ್ಧಿ ಕಲಿಸುತ್ತಿದ್ದೇನೆ. ನನ್ನ ಅತ್ಯುಗ್ರ ರೂಪವನ್ನು ಆತ ಇನ್ನೂ ನೋಡಿಲ್ಲ. ನನ್ನನ್ನು ತಡೆಯುವುದು ಆ ಪ್ರಳಯ ರುದ್ರನಿಗೊಬ್ಬನಿಗಲ್ಲದೆ ಯಾರಿಗೂ ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಹುಲು ಮಾನವ ನೀನು ಅರಿತುಕೊಂಡು ತಪ್ಪು ತಿದ್ದಿಕೊಂಡರೆ ಸರಿ, ಇಲ್ಲದಿದ್ದರೆ ನಿನ್ನ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ತಾಯಿ, ನಿನ್ನ ನೋವು ನಿರಾಶೆ ನನಗೆ ಅರ್ಥ ಆಗ್ತದೆ. ತನ್ನ ಮಕ್ಕಳನ್ನ ತಾಯಿಗಿಂತ ಹೆಚ್ಚಾಗಿ ಯಾರು ಪ್ರೀತಿ ಮಾಡಕ್ ಸಾಧ್ಯದ? ತಾಯಿ, ನಾನು ಈ ಊರಿನ ಮುಖ್ಯಸ್ಥಿದ್ದೀನಿ. ನಿನ್ನ ನೋವನ್ನ ಶಮನ ಮಾಡುವಂತಹ ಕೆಲಸ ನನ್ನಿಂದಲೇ ಶುರು ಮಾಡ್ತೀನಿ. ಇದಕ್ಕೆ ಯಾರ ಸಹಕಾರ ಬೇಕು ಅವ್ರನ್ನೆಲ್ಲ ಕರ್ಕೊಂಡು ಒಂದು ಆಂದೋಲನವನ್ನೇ ಶುರು ಮಾಡ್ತೀನಿ ಅಂತ ಹೇಳಿ ನಾನು ವಚನ ಕೊಡ್ತೀನಿ. ನೀನು ಸಂಪೂರ್ಣವಾಗಿ ಆರೋಗ್ಯವಂತಳಾಗಿ ಮೊದಲ ಭೂಮಿಗೆ ಬಂದಾಗ ಹೆಂಗಿದ್ಯೋ ಹಂಗೆ ಆಗಿ ನಮ್ಮ ಜೋಡಿ ಇದ್ದು ನಮ್ಮನ್ನ ಬದುಕಿಸಬೇಕು. ಅಯ್ಯೋ ವಿಧಿಯೇ, ಈ ದಿನವನ್ನು ನೋಡುವುದಕ್ಕಾಗಿಯೇ ನಾನು ಇಲ್ಲಿಗೆ ಬರಬೇಕಾಗಿತ್ತೇ? ವಿಷ್ಣುದೇವ, ನಿನ್ನಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ. ನನ್ನನ್ನೇಕೆ ನೀನು ಬಲವಂತ ಮಾಡಿದೆ ದೇವ? ಈ ದುರಾತ್ಮ ಮಾನವರಿಗೇಕೆ ಪುಣ್ಯಪ್ರಾಪ್ತಿಯಾಗಬೇಕು? ಕಲಿಯುಗದಲ್ಲಿ ನನ್ನ ಸಾವು ನಿಶ್ಚಿತ ಎಂಬ ಮಾತು ಸತ್ಯವಾಗುವ ಕಾಲ ಸನ್ನಿಹಿತವಾಯಿತೆ. ಅಯ್ಯೋ ಅಯ್ಯೋ ನೀಚ ಮಾನವರೇ, ಆಗಲಿ, ನಾನು ಸತ್ತೇ ಹೋಗಲಿ, ನಿನ್ನ ಬದುಕು ನೀನೇ ನೋಡಿಕೋ. ತಾಯಿ, ನೀನು ದಣದಿದಿ, ಸ್ವಲ್ಪ ವಿಶ್ರಾಂತಿ ತಗೋ. ನಿನ್ನ ನೋವಿನ ಉಪಚಾರ ಹೆಂಗ್ ಮಾಡಬೇಕು ಅನ್ನೋದನ್ನ ನಾನು ಸಂಬಂಧಪಟ್ಟವರನ್ನ ಭೇಟಿಯಾಗಿ ಕೆಲಸ ಮಾಡಿಕೊಂಡೇ ಬರ್ತೀನಿ. ಏನಪ್ಪು, ಯಾವಾಗ ನೋಡಿದ್ರು ಮೊಬೈಲ್ನಾಗೆ ಇರ್ತೀಯಲ್ಲ, ಅದನ್ನು ಬಿಟ್ಟು ಬೇರೆ ಜಗತ್ತಿಲ್ಲೇನು? ಅಪ್ಪ, ಇನ್ನು ಮುಂದಿನ ದಿನದಾಗ ಎಲ್ಲ ಮೊಬೈಲ್ದಿಂದನೇ ನಡೀತದ. ಓದು ಟೈಮ್ನಾಗ ಓದ್ಬೇಕಪ್ಪ. ಓದ್ತೀವಪ್ಪ, ಒಂದು ಇಂಪಾರ್ಟೆಂಟ್ ಮಿಸ್ ಕಾಲು ಕೊಡಬೇಕಾಗಿತ್ತು. ಅದೇ ಮಾಡಕತ್ತಿದ್ದೆ. ಅದೇನಪ್ಪ ಅದು ಮಿಸ್ ಕಾಲು? ಅಪ್ಪ, ಸದ್ಗುರು ಜಗ್ಗಿ ವಾಸುದೇವ್ ಅವರು ನಮ್ಮ ನದಿಗಳನ್ನ ಉಳಿಸಬೇಕು ಅನ್ನೋ ಗುರಿ ಇಟ್ಕೊಂಡು ರ್ಯಾಲಿ ಫಾರ್ ರಿವರ್ಸ್ ಅಂತ ಒಂದು ಆಂದೋಲನ ಮಾಡಕತ್ತಾರ. ಹೌದು, ಕೇಳಿನಿ. ಹ್ಮ್, ಜನರ ಸಹಕಾರ ಬೇಕಾಗ್ಯದ ಅವರಿಗೆ. ಅದಕ್ಕ ಮಿಸ್ ಕಾಲ್ ಕೊಟ್ಟವರೆಲ್ಲ ಅವರ ಬೆಂಬಲಕ್ ಅದಾರ ಅಂತ ಅವರು ತಿಳಿತಾರ. ಎಂಥ ಮಾತು ಹೇಳಿದ್ಯೋ ಅಪ್ಪು. ವರ್ಷದಾಗ 11 ತಿಂಗಳು ಒಣಗಿ ಹೋಗುವ ಭೀಮಾ ನದಿ ದುಸ್ಥಿತಿ ನೋಡಿ ಹೆಂಗ್ ಮಾಡಬೇಕಪ್ಪ ಮುಂದ ಅಂತ ಚಿಂತೆ ಹತ್ತಿತ್ತು ನನಗ. ಏನ್ ಹೇಳ್ತಾರ ಸದ್ಗುರುಗಳು, ನಮ್ಮ ನದಿಗಳನ್ನು ಉಳಿಸಬಹುದಾ, ಏನ್ ಮಾಡ್ಬೇಕಂತಾರ? ಅಪ್ಪ, ಈಗ ಅವರಿಗೆ ಮಾತಾಡಿಸ್ತೀನಿ, ಅವ್ರ ಬಯಲೇನೆ ಕೇಳು. ಅವರಿಗೆ ನೀನು ಈಗ ಫೋನ್ ಮಾಡ್ತೀಯ? ಅಲ್ಲಪ್ಪ, ಹಂಗಲ್ಲದು. ಮತ್ತೆ ಹಂಗ? ಈ ಮೊಬೈಲ್ ಫೋನ್ ಒಳಗ ಅವ್ರ ಭಾಷಣ ಕೇಳಿಸ್ತೀನಿ, ಕೇಳು. In the last 50 years, there has been a 97% loss of green cover. ಅಪ್ಪಣ್ಣ, ನನಗೆ ಇಂಗ್ಲಿಷ್ ಬರೋದಿಲ್ಲ ತಮ್ಮ. ಹೌದಾ, ನಾ ಹೇಳ್ತೀನಿ ಕೇಳು. ಅವ್ರೇನು ಹೇಳ್ತಾರಂದ್ರ, ಕಳೆದ 50 ವರ್ಷಗಳೊಳಗ ಶೇಕಡ 97% ಅರಣ್ಯ ನಾಶ ಮಾಡಿ, ಹಿಂಗಾಗಿ ಕೃಷ್ಣಾದಂತ ನದಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ನೀರು ಸಂಗ್ರಹ ಆಗ್ತಾನೆ ಇಲ್ಲ. ದೊಡ್ಡ ಡ್ಯಾಮು, ದೊಡ್ಡ ದೊಡ್ಡ ಕಾಲುವೆಗಳನ್ನ ಕಟ್ಟೀವಿ. ಕೆಂಡದಂತ ಬಿಸಿಲಿರೋ ನಮ್ಮ ದೇಶದೊಳಗ ಡ್ಯಾಮು ಕಾಲುವೆಗಳೊಳಗೆ ಇರುವಂತ ನೀರು ಶೇಕಡ 80% ಆವಿಯಾಗಿನೇ ಹೋಗ್ತದ. ಹಂಗಾಗಿ ಮಳೆಗಾಲ ಮುಗಿದ ಕೂಡಲೇ ನದಿಗಳೆಲ್ಲ ಒಣಗಿ ಹೋಗಕತ್ತಾವ. ಅರಣ್ಯ ಇರಲಾರ್ದಕ್ಕ ಪ್ರವಾಹ ಬರ್ತದ, ಬರ ಬೀಳ್ತದ. ಅಂದ್ರ ಅವರು ಗಿಡ ಹಚ್ಚಬೇಕು ಅಂತ ಹೇಳ್ತಾರ. ಹ್ಮ್, ಬರೋಬ್ಬರಿ ನದಿ ಎರಡೂ ಬಾಜು ಗಿಡ ಮರಗಳನ್ನ ಹಚ್ಚಬೇಕು, ಮತ್ತ ಸಣ್ಣ ಸಣ್ಣ ಕೆರೆಗಳನ್ನ ಕಟ್ಕೊಳ್ಳೋದು ಒಳ್ಳೇದು ಅಂತ ಅವ್ರು ಹೇಳ್ತಾರ. ನಮಗ ಡ್ಯಾಮ್ ಬೇಡ, ನೀರಿನ ಸಾಗಾಟವನ್ನ ಪೈಪ್ಗಳ ಮುಖಾಂತರ ಮಾಡಿದ್ರ ನೀರು ನುಕ್ಸಾನು ಆಗೋದಿಲ್ಲ ಅಂತಾರ. ಎಷ್ಟಂತ ಗಿಡ ಹಚ್ಚೋದು, ಯಾರ ಹಚ್ಚವರು? ಈ ದೇಶದಾಗ 100+ ನದಿಗಳದಾವ, ಇದೆಲ್ಲ ಸಾಧ್ಯ ಆಗ್ತದಂತಿ? ಅಪ್ಪ, ಯಾಕೆ ಸಾಧ್ಯ ಇಲ್ಲ? ಒಬ್ಬ ಭಗೀರಥ ಕಠೋರ ತಪಸ್ಸು ಮಾಡಿ ಗಂಗಾ ನದಿಯನ್ನ ಭೂಮಿಗೆ ತಂದ. ಒಬ್ಬ ರಾಜೇಂದ್ರ ಸಿಂಗ್ ರಾಜಸ್ಥಾನದ ಮರಳುಗಾಡಿನೊಳಗ 5-6 ನದಿಗಳಿಗೆ ಜೀವ ತುಂಬಿದ. ಒಬ್ಬಳು ಸಾಲು ಮರದ ತಿಮ್ಮಕ್ಕ 1000+ ಗಿಡ ಮರಗಳನ್ನ ಹಚ್ಚಿ ಬೆಳೆಸಿದ್ಲು. ನಾವು ಕೋಟಿ ಕೋಟಿ ಭಾರತೀಯರು ಇದ್ದೀವಿ. ಒಂದ್ ಗಿಡ ಹಚ್ಚಿದ್ರ ಒಂದೇ ಸಲ ಕೋಟಿ ಗಿಡ ಹತ್ತವು. ಮಂದಿ ಸರ್ಕಾರ ಇಬ್ರು ಕೂಡ ಕೆಲಸ ಮಾಡಿದ್ರ ಯಾಕೆ ಸಾಧ್ಯ ಇಲ್ಲಂತಿ? ಬಪ್ಪರೆ ಮಗನೇ, ನೀನು ನನ್ನ ಮಗ ಅಲ್ಲಪ್ಪ, ನನ್ನ ಅಪ್ಪಪ್ಪ ಅಪ್ಪಣ್ಣ. ಅಪ್ಪ, ಮೊನ್ನೆ ಚಿತ್ರದುರ್ಗಕ್ಕ ಟೂರ್ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಕಾಲೇಜ್ನವರು, ಅಲ್ಲಿ ದೇವರಾಜ ರೆಡ್ಡಿ ಅಂತ ಒಬ್ರು ಜಲ ತಜ್ಞರಿದ್ದಾರೆ. ಅವರು ಮಂದಿ ಮನಸ್ಸು ಮಾಡಿದ್ರ ನದಿಗಳನ್ನ ಸ್ವಚ್ಛನೂ ಮಾಡಬಹುದು, ಅವುಗಳಿಗೆ ಮರುಜೀವ ಸಹಿತ ಕೊಡಬಹುದು ಅಂತ ಹೇಳಿದರು. ಅವ್ರು ಹೇಳಿದ್ದನ್ನ ಮೊಬೈಲ್ನಾಗ ರೆಕಾರ್ಡ್ ಮಾಡಿಕೊಂಡು ಬಂದಿನಿ, ಕೇಳಿಸ್ಲ? ಹಚ್ಚು ಹಚ್ಚು. ನಮ್ಮ ನದಿಗಳು ಕಲುಷಿತ ಆಗಲಿಕ್ಕೆ 3 ಕಾರಣಗಳಿದೆ, ಫಿಸಿಕಲ್, ಕೆಮಿಕಲ್, ಬಯಾಲಜಿಕಲ್ ಅಂತ. ಇವತ್ತು ನಮ್ಮ ನದಿಗಳು ಎಷ್ಟರ ಮಟ್ಟಿಗೆ ಕಲುಷಿತ ಆಗ್ತಿದೆ ಅಂತಂದ್ರೆ, ನಾವು ಬಳಸತಕ್ಕಂಥ ಎಲ್ಲ ತ್ಯಾಜ್ಯಗಳಾಗ್ಬೋದು, ಕಾರ್ಖಾನೆಗಳಾಗ್ಬೋದು, ಕೃಷಿಯ ತ್ಯಾಜ್ಯವನ್ನು ತಗೊಂಡೋಗಿ ನಮ್ಮ ನದಿಗಳಿಗೆಲ್ಲ ಸೇರಿಸ್ತಾ ಇದೀವಿ. ಮೊದಲು ಜೀವ ನದಿಗಳು ಅಂತ ಕರಿತಾ ಇದ್ವಿ, ಇವತ್ತು ಅಂಥ ನದಿಗಳು ವರ್ಷದಲ್ಲಿ ಕೆಲವೇ ದಿನಗಳು, ಕೆಲವೇ ತಿಂಗಳುಗಳು ಹರಿತಕ್ಕಂಥ ದಿನಗಳು ನಾವು ನೋಡ್ತಾ ಇದ್ದೇವೆ. ನದಿಗಳು ಸಮುದ್ರವನ್ನು ಸೇರಲೇಬೇಕಾದಂತಹ ಪರಿಸ್ಥಿತಿ, ಏಕೆಂದ್ರೆ ಸಮುದ್ರದಲ್ಲಿ ಜೀವರಾಶಿಗಳು, ಜಲಚರಗಳು ಅದನ್ನೇ ನಂಬಿಕೊಂಡು ಜೀವನ ಮಾಡತಕ್ಕಂಥ ಒಂದು ಸಂದರ್ಭ ಸಹ ನೋಡ್ತಾ ಇದ್ದೇವೆ. ಏಕೆಂದ್ರೆ ಸಮುದ್ರದಲ್ಲಿ ಎಷ್ಟೊಂದು ಬಗೆಯ ಜಲರಾಶಿಗಳಿಗೆ ನಮ್ಮಲ್ಲಿ ಇರತಕ್ಕಂಥ ಲವಣಯುಕ್ತ ನೀರು ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಸಮುದ್ರಕ್ಕೆ ಸೇರುವಂತಹ ನೀರನ್ನ ನಾವು ಯಾವುದೇ ಪ್ರಮಾಣಕ್ಕೂ ಕಲುಷಿತ ಮಾಡದಂಗೆ ನೀರನ್ನು ಸೇಫ್ ಆಗಿ ಸೇರಿಸಬೇಕಾದಂತಹ ಒಂದು ಸಂದರ್ಭ ಇರೋದ್ರಿಂದ ನದಿಗಳನ್ನ ಉಳಿಸಿಕೊಳ್ತಕ್ಕಂಥದ್ದು ತುಂಬಾ ಗಂಭೀರವಾದಂತಹ ವಿಷಯ ಅಂತಂದೇಳಿ ಹೇಳಬೇಕಾಗಿರ್ತದೆ. ಒಂದು ಉದಾಹರಣೆ ಹೇಳಬೇಕಂತಂದ್ರೆ, ಲಂಡನ್ ನಲ್ಲಿ ಹರಿತಕ್ಕಂಥ ಥೇಮ್ಸ್ ನದಿ, ಅದು ಅಷ್ಟು ಕಲುಷಿತವಾಗಿರ್ತಕ್ಕಂಥ ನದಿಯಾಗಿತ್ತು. ಇವತ್ತು ಇಡೀ ಪ್ರಪಂಚದಲ್ಲೇ ಥೇಮ್ಸ್ ನದಿ ಅಷ್ಟು ಪರಿಶುದ್ಧವಾದಂತಹ ನದಿ ಅಂತ ಕರೀಬಹುದು. ಅಂದ್ರೆ ಜನಸಾಮಾನ್ಯರ ಪಾಲ್ಗೊಳ್ಳುವಿಕೆಯಿಂದ ಯಾವುದೇ ನೀರನ್ನು ಸ್ವಚ್ಛ ಮಾಡಲಿಕ್ಕೆ ಸಾಧ್ಯ ಅಂತಂದ್ರೆ ಈ ಥೇಮ್ಸ್ ನದಿ ನೋಡ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ನದಿಗಳನ್ನು ಸಹ ಮನಸ್ಸು ಮಾಡಿದ್ರೆ ಮತ್ತೆ ಅಷ್ಟೇ ಶುದ್ಧತೆಯಿಂದ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಪ್ಪಣ್ಣ, ನೀನು ನದಿಗಳ ಉಳಿವಿಗಾಗಿ ಇಷ್ಟೆಲ್ಲ ಆಸಕ್ತಿ ತಗೊಂಡಿಯಲ್ಲ, ನನಗೆ ಖುಷಿ, ಹೆಮ್ಮೆ ಅಷ್ಟೇ ಅಲ್ಲ, ಅಧ್ಯಕ್ಷನಾಗಿ ನಾನು ಏನು ಮಾಡಬೇಕು ಅನ್ನೋದು ನಿಚ್ಚಳ ಆಯ್ತು. ನೋಡೋ, ಏ ಶಣಪ್ಪ. ಮಾಲಕ್ರ, ನಾಳೆ ಮುಂಜಾನೆ 11 ಊರಿನ ಎಲ್ಲಾ ಮಂದಿ ಪಂಚಾಯಿತಿ ಮುಂದೆ ಕೂಡಬೇಕು ಅಂತೇಳಿ ಊರಾಗ ಡಂಗರ ಹೊಡಿಸಬಾ ಹೋಗು. ಆಯ್ತ್ರಿ ಅಪ್ಪ. ಬಂಧುಗಳೇ, ನಾವು ಹುಟ್ಟಿದಾಗಿನಿಂದ ನಮ್ಮೂರಿನ ಭೀಮಾ ನದಿಯನ್ನು ನೋಡ್ತಾ ಬಂದಿವಿ. ನಾವೆಲ್ಲ ಅಭಿವೃದ್ಧಿ ಹೊಂದಿದ್ದಕ್ಕ ಮುಖ್ಯ ಕಾರಣ ಏನಾದರೂ ಇದ್ರ ಅದು ಈ ಭೀಮಾ ನದಿ. ಅವಾಗ ಈ ನದಿ ತುಂಬಿ ಹರಿತಾ ಇದ್ದದನ್ನ ನೋಡುವುದೇ ಒಂದು ದೊಡ್ಡ ಹಬ್ಬ ಆಗಿತ್ತು. ಆದ್ರೆ ಇಕಡಿ ಇಕಡಿ 80 ವರ್ಷಗಳಿಂದ ಭೀಮಾ ನದಿ ಸ್ವರ್ಗ ಹೋಗಿದ್ದನ್ನ ನಾವು ಗಮನಿಸಬೇಕಾಗ್ಯದ. ಮಳೆಗಾಲದಾಗ ತಿಂಗಳ 2 ತಿಂಗಳು ನೀರು ಬಂದ್ರ ಬಂದು ಇಲ್ಲಂದ್ರೆ ಇಲ್ಲ. ವಿಜ್ಞಾನಿಗಳು ಹೇಳ್ತಾರ, ಮನುಷ್ಯರು ಪ್ರಾಣಿಗಳು ಸಾಯೋ ಹಂಗ ನದಿಗಳು ಕೂಡ ಸಾಯ್ತಾವ ಅಂತೇಳಿ. ಬಹುಶಃ ನಮ್ಮ ನದಿಗಳು ಬರುವ ಕೆಲವೇ ವರ್ಷಗಳಲ್ಲಿ ಸತ್ತು ಹೋಗಬಹುದು. ಒಂದ್ ವೇಳೆ ಹಂಗೇನಾದ್ರೂ ಆದ್ರ ನಮ್ಮ ಗತಿ ಆ ಪರಮಾತ್ಮನಿಗೆ ಪ್ರೀತಿ. ನದಿಗಳ ಇಂದಿನ ದುಸ್ಥಿತಿಗೆ ನಾವು ಮನುಷ್ಯರೇ ಕಾರಣ, ನಮ್ಮ ಪರಿಸರ ವಿರೋಧಿ ಚಟುವಟಿಕೆಗಳೇ ಕಾರಣ. ಅದಕ್ಕ ನಾವು ನದಿಗಳನ್ನ ಪುನಶ್ಚೇತನಗೊಳಿಸುವುದು ನಮ್ಮ ಕರ್ತವ್ಯ ಅಷ್ಟೇ ಅಲ್ಲ, ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಷ್ಟೇ ಅಲ್ಲ, ನಮ್ಮ ಧರ್ಮ ಸಹಿತ ಹೌದು. ನಾವ್ಯಾರು ನಾಳಿಂದನ ನದಿಯ ಪರಿಸರದೊಳಗ ಬಯಲು ಕಡೆಗೆ ಹೋಗುವುದಿಲ್ಲ. ಎತ್ತು ಎಮ್ಮೆಗಳನ್ನ ಯಾರೂ ನದಿಯಾಗ ತೊಳೆಯಂಗಿಲ್ಲ. ತಾಯಂದಿರು ಬಟ್ಟಿ ಒಗೆಯೋ ಹಂಗಿಲ್ಲ. ಎಲ್ಲರೂ ಇನ್ನು 15 ದಿವಸದೊಳಗ ತಮ್ಮ ಮನೆಯೊಳಗೆ ಶೌಚಾಲಯಗಳನ್ನು ಕಟ್ಟಿಸಿಕೊಂಡು ಬಳಸಬೇಕು. ಅಧ್ಯಕ್ಷನಾಗಿ ನಾನು ಪಂಚಾಯಿತಿ ಮಂಡಳಿಯ ಜೊತೆ ಕೂತು ಚರ್ಚಾ ಮಾಡಿ ಸರ್ಕಾರದಿಂದ ಸಹಾಯಧನ ಬಿಡುಗಡೆ ಮಾಡಿಸ್ತೀನಿ. ಮತ್ತು ಮುಖ್ಯವಾಗಿ ನದಿಯ ಸುತ್ತಮುತ್ತ ಎಲ್ಲರೂ ತಲಾ 10 ಗಿಡಗಳನ್ನು ಹಚ್ಚಿ ಬೆಳೆಸಬೇಕು. ಅಧ್ಯಕ್ಷರ, ತಾವ್ ಹೇಳೋದು ಅಗ್ದಿ ಬರೋಬರಿ ಅದ. ನಾವೆಲ್ಲರೂ ನಿಮ್ ಮಾತನ್ನ ಒಪ್ತೀವಿ. ಅಣ್ಣಾರ, ನಾ ಒಂದ್ ಮಾತು ಹೇಳ್ತೀನಿ. ಹಾ, ಹೇಳವ ಭಾಗಮ್ಮ. ನಾವು ನಮ್ಮ ಮಕ್ಕಳ ಸಲುವಾಗಿ ಮನಿ ಮಾಡ್ತೀವಿ, ಆಸ್ತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದ್ರ ಅವರಿಗೆ ಬದುಕಾಕ ಮುಂದೆ ನೀರೇ ಇರೋದಿಲ್ಲ ಅಂದ್ರ ಏನು ಮಾಡಿ ಏನು ಉಪಯೋಗ? ಅದಕ್ಕ ಎಲ್ಲ ಬಿಟ್ಟು ಮೊದಲ ಈ ಕೆಲಸ ಮಾಡಬೇಕು. ನಾವು ಹೆಣ್ಮಕ್ಕಳು ಎಲ್ಲರೂ ತಯಾರಿದ್ದೀವಿ, ನೀವು ಗಂಡ್ಮಕ್ಕಳು ಹೊಸ ಹುಡುಗರು ತಯಾರಾಗ್ರಿ. ಮಾತಂದ್ರ ನಿಂದ ನೋಡ ಭಾಗಮ್ಮಕ್ಕ. ಭೀಮಾ ನದಿ ಉಳಿಸಿ ಆಂದೋಲನಕ್ಕೆ, ಭೀಮಾ ನದಿ ಉಳಿಸಿ ಆಂದೋಲನಕ್ಕೆ, ಭೀಮಾ ನದಿ ಉಳಿಸಿ. ಹಿಮದ ಹರವಿನ ಒಡಲು ಒಡೆದು ಎದ್ದು ಬಂದ. ಇದುವರೆಗೆ ಮತ್ತೆ ಕೇಳಲಿ ನದಿ ನೀನಾದ ರೂಪಕ ಕೇಳಿದಿರಿ. ಭಾಗವಹಿಸಿದವರು ಪುಷ್ಪ ಎಸ್ ಬೆಟಗೇರಿ, ರಾಜೇಂದ್ರ ಆರ್ ಕುಲಕರ್ಣಿ, ಅನಿಲ್ ಕುಮಾರ್ ಎಚ್ಎನ್, ರಾಘವೇಂದ್ರ ಭೋಗಲೆ, ಲಕ್ಷ್ಮೀಕಾಂತ್ ಪಾಟೀಲ್, ಗೋವಿಂದರಾವ್ ಎನ್ ರಾಥೋಡ್, ಭವಾನಿ ಗೊಳೇತ್ ಹಾಗೂ ಸಾವಿತ್ರಿ ಜಾಗೀರದಾರ್. ಹಾಡುಗಳನ್ನು ಹಾಡಿದವರು ಅಂಬಯ್ಯ ನುಲಿ ಹಾಗೂ ಕವಿತಾ ಎಸ್ ಮಠಪತಿ. ಸಂಗೀತ ಸಹಕಾರ ತಬಲ ಸಿದ್ದಣ್ಣ ಹೋಗಾರ್, ಕೀಬೋರ್ಡ್ ವೆಂಕಟೇಶ್ ಅಲ್ಕುಡ್, ರಿದಮ್ ಪ್ಯಾಡ್ ಲಕ್ಷ್ಮೀಕಾಂತ್ ಜಮಾದಾರ್. ತಾಂತ್ರಿಕ ನೆರವು ರೂಪೇಶ್ ಜಿ ಪಾಟೀಲ್. ಸಂಕಲನ ಶೋಭಾ ಎನ್ ವಕೀಲ್. ಪರಿಕಲ್ಪನೆ ಹಾಗೂ ಮಾರ್ಗದರ್ಶನ ಆರ್ಕೆ ಗೋವಿಂದರಾಜನ್. ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಹಿಮದ ಹರವಿನ ಒಡಲ ಒಡೆದು ಎದ್ದು ಬಂದಳು ಗಂಗೆ, ಮನುಜ ಕುಲದ ಪಾಪ ಕಲ್ಮಶ ತೊಳೆಯೇ. ಈಗ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ನಮಸ್ಕಾರ ರೈತ ಬಾಂಧವರೇ. ಕಲಬುರಗಿ, ಯಾದಗಿರಿ ಹಾಗೂ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ನಾವು ಬೆಳೀತಾ ಇದ್ದೀವಿ. ಈ ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೊಗರಿ ಬೆಳೆಯಲ್ಲಿ ಕಾಣಿಕೊಳ್ಳಬಹುದಾದಂತಹ ಒಂದು ಪರಿಸ್ಥಿತಿಯ ಬಗ್ಗೆ ತಮಗೆ ಕೆಲ ಮಾಹಿತಿಯನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ಹೆಸರು ಡಾ ಮಲ್ಲಿಕಾರ್ಜುನ ಕೆಂಗ್ನಾಳ್, ಸಸ್ಯರೋಗ ಶಾಸ್ತ್ರಜ್ಞರು, ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ. ಮುಂದಿನ ಒಂದು ವಾರದ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬಿಸಿಲಿನ ವಾತಾವರಣ ಇರೋದ್ರಿಂದ ತೊಗರಿ ಬೆಳೆ ಮುಂದಿನ ಕೆಲ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಹೂವಾಡುವ ಒಂದು ಹಂತವನ್ನ ತಲುಪ್ತಾ ಇದೆ. ಈ ಒಂದು ಪ್ರಸಂಗದಲ್ಲಿ ರೈತರಿಗೆ ಏನಪ್ಪಾ ಅಂದ್ರೆ ಬೆಳೆಯಲ್ಲಿ ಅಲ್ಲಲ್ಲಿ ಎಲೆಗಳು ಮುದುಡಿಕೊಂಡು ಅಥವಾ ಮಡಿಚಿಕೊಂಡು ಒಳಗಡೆ ಏನಪ್ಪಾ ಅಂದ್ರೆ ಕೀಟದ ಬಾಧೆಯನ್ನ ತಾವು ಕಾಣಬಹುದು. ಈ ಒಂದು ಕೀಟದ ನಿರ್ವಹಣೆಗೆ ರೈತ ಬಾಂಧವರು ಪ್ರೊಫೆನೋಫಾಸ್ ಕೀಟನಾಶಕವನ್ನ ಪ್ರತಿ ಲೀಟರ್ನಿಗೆ 2.5 ಮಿಲಿ ಬೆಳೆಸಿ ಸಿಂಪಡಣೆ ಮಾಡಬಹುದು. ಕೀಟದ ಬಾಧೆ ಇಲ್ಲದೇ ಇದ್ರೂ ಸಹ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗ್ತಾ ಇರುವಂತಹ